ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರು ರಸಗೊಬ್ಬರಗಳನ್ನು ಕೊಳ್ಳುವಾಗ ಎದುರಿಸುವಂಥ ಸಮಸ್ಯೆಗಳು, ಮತ್ತು ಅವರು ರಸಗೊಬ್ಬರಗಳನ್ನು ಕೊಳ್ಳುವಾಗ ಯಾವ ರೀತಿಯಾದಂಥ ಒಂದು ಅಂಶಗಳನ್ನು ಗಮನಿಸಬೇಕು, ಹಾಗೆಯೇ ಒಂದು ವೇಳೆ ರಸಗೊಬ್ಬರಗಳು ನಕಲಿಯಾಗಿದ್ದರೆ ಅಥವಾ ಕಲಬೆರಕೆಯಾಗಿದ್ದರೆ ಹೇಗೆಲ್ಲ ಪತ್ತೆ ಹಚ್ಚಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ನಿವೃತ್ತ ಕೃಷಿ ಅಧಿಕಾರಿಗಳಾದಂಥ ಟಿ ಪಿ ಕಿರಣ್ ಕುಮಾರ್ ಅವರು. ನಮಸ್ಕಾರ ಕಿರಣ್ ಕುಮಾರ್ ಅವರೇ. ನಮಸ್ಕಾರ, ರೈತ ಬಾಂಧವರಿಗೂ ನಮಸ್ಕಾರ. ನಮ್ಮ ರೈತರು ಗುಣಮಟ್ಟದ ರಸಗೊಬ್ಬರಗಳನ್ನ ಕೊಂಡುಕೊಳ್ಳುವಾಗ ಎದುರಿಸ್ತಾ ಇರುವಂತ ಸಮಸ್ಯೆಗಳೇನು ಅಂತೀರಿ? ಇತ್ತೀಚೆಗೆ ರೈತರಿಗೆ ಗೊತ್ತಿರೋ ಹಾಗೆ ರಸಗೊಬ್ಬರಗಳು ರೈತರು ಹೆಚ್ಚೆಚ್ಚು ಬಳಸ್ತಾ ಇರೋದ್ರಿಂದ ಅದರ ಕೊರತೆನು ಬಹಳ ಸರಿ ಬರುತ್ತೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಸಮಯದಲ್ಲಿ ಕಳಪೆ ನಕಲಿ ಗೊಬ್ಬರಗಳು ಅಥವಾ ಕಲಬೆರಕೆ ಆಗಿರೋಂತ ಗೊಬ್ಬರಗಳು ಮಾರಾಟ ಆಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಕೆಲವು ಕಡೆ ರಾಜ್ಯದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು, ಮತ್ತೆ ಕಡಿಮೆ ತೂಕ ಇರುವಂತವು, ಮತ್ತೆ ಸಾಮಾನ್ಯವಾಗಿ ಈ ಚೀಲಗಳ ಮೇಲೆ ತಪ್ಪು ಮಾಹಿತಿ ಹಾಕಿ ಅಥವಾ ದಾರಿ ತಪ್ಪಿಸುವಂತ ಮಾಹಿತಿ ಹಾಕಿ ಮಾರಾಟ ಮಾಡುವಂತ ಒಂದು ಸಾಧ್ಯತೆಗಳು ಇರ್ತವೆ. ಇದರಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗುವ ಸಾಧ್ಯತೆ. ಅಂದ್ರೆ ಕಲಬೆರಕೆ ರಸಗೊಬ್ಬರ ಅಂದ್ರೇನು, ಅದನ್ನ ಯಾವ ರೀತಿ ವ್ಯಾಪಾರಸ್ಥರು ಮಾಡಬಹುದು ಅಂತೀರಿ? ಸಾಮಾನ್ಯವಾಗಿ ಈ ಕಲಬೆರಕೆ ಆಗ್ಲಿ ನಕಲಿ ಯಾವುದೋ ಅನಧಿಕೃತ ವ್ಯಕ್ತಿಗಳು ಮಾಡ್ತಾರೆ ಹೊರತು ಒಂದು ಅನಧಿಕೃತ ಸ್ಥಳಗಳಲ್ಲಿ ಈ ಪ್ರತಿಷ್ಠಿತ ತಯಾರಿಕಾ ಸಂಸ್ಥೆಗಳು ಮಾಡೋದಿಲ್ಲ ಅವರು. ಹೀಗಾಗಿ ಈ ಕಲಬೆರಕೆ ಅಂತ ಹೇಳಿದ್ರೆ ರೈತರಿಗೆ ಸಾಮಾನ್ಯ ಗೊತ್ತಿರೋದ್ರೆ ಯಾವುದೇ ಒಂದು ಅಗತ್ಯ ಪದಾರ್ಥ ಜೊತೆಗೆ ಅನಗತ್ಯ ಪದಾರ್ಥವನ್ನ ಬೆರೆಸ್ಬಿಟ್ಟು ಮಾರಾಟ ಮಾಡೋದಕ್ಕೆ ಅದು ಕಲಬೆರಕೆ ಅಂತೀವಿ. ಇದರಲ್ಲಿ ಏನಾಗುತ್ತೆ, ಅವ್ರಿಗೆ ಲಾಭಾಂಶದ ಇರ್ತದೆ, ಹಾಗಾಗಿ ಮಾಡ್ತಾರೆ. ಈಗ ಉದಾಹರಣೆಗೆ ಹೇಳೋದು ಅಂತ ಹೇಳಿದ್ರೆ, ರಸಗೊಬ್ಬರದಲ್ಲಿ ಯಾವ ರೀತಿ ಆಗ್ಬೋದು ಕಲಬೆರಕೆ ಅಂತ ಹೇಳಿದ್ರೆ, ಎರಡು ರೀತಿ ಆಗುತ್ತೆ. ಒಂದು, ರಸಗೊಬ್ಬರ ಅಲ್ಲದೆ ಇರತಕ್ಕ ಪದಾರ್ಥವನ್ನ ರಸಗೊಬ್ಬರ ಜೊತೆಗೆ ಕಲಬೆರಕೆ ಮಾಡಿ ಮಾರಾಟ ಮಾಡೋದು. ಉದಾಹರಣೆಗೆ ಈಗ ಜಿಪ್ಸಮ್, ಅದು ಕಡಿಮೆ ಬೆಲೆ, ಅದನ್ನ ಕಾನೂನು ಅನ್ವಯ ರಸಗೊಬ್ಬರ ಅಂತ ಪರಿಗಣನೆ ಮಾಡಕ್ ಬರಲ್ಲ. ಅಂತದನ್ನ ಈ ಡಿ ಎ ಪಿ ಜೊತೆಲಿ ಕಲಬೆರಕೆ ಮಾಡಿ ಮಾರಾಟ ಮಾಡೋದು. ಅಥವಾ ಈ ಮೆಗ್ನೀಷಿಯಂ ಸಲ್ಫೇಟ್ ಬಹಳ ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ ಅಂತ ಸತ್ವಿನ್ ಸಲ್ಫೇಟ್, ಈ ರೀತಿ ಒಂದು ರಸಗೊಬ್ಬರ ಪದಾರ್ಥವನ್ನೇ ಕಡಿಮೆ ಬೆಲೆ ಅಂತ ಇರ್ತಕ್ಕಂಥದನ್ನ ಹೆಚ್ಚಿನ ಬೆಲೆ ರಸಗೊಬ್ಬರ ಜೊತೆಲಿ ಕಲಬೆರಕೆ ಮಾರಾಟ ಮಾಡೋದು. ಅಥವಾ ಡಿ ಎ ಪಿ ಜೊತೆಲಿ ಈ ಸಿಂಗಲ್ ಸೂಪರ್ ಫಾಸ್ಫೇಟ್, ರೈತರಿಗೆ ಗೊತ್ತಿರೋ ಹಾಗೆ ಹರಳ ರೂಪದ್ದು ಬರ್ತದೆ ಮತ್ತು ಪುಡಿ ರೂಪದ್ದು ಬರ್ತದೆ. ಹರಳ ರೂಪದ ಒಂದು ಎಸ್ ಎಸ್ ಪಿ ಡಿ ಎ ಪಿ ತರನೇ ಕಾಣುತ್ತೆ, ಅದ್ರ ಜೊತೆ ಕಲಬೆರಕೆ ಮಾಡಿ ಮಾರಾಟ ಮಾಡೋದಾಗ್ಬೋದು. ಸೊ ಈ ರೀತಿ ಕಲಬೆರಕೆ ಮಾಡಿ ಮಾರಾಟ ಮಾಡುವಂತ ಸಾಧ್ಯತೆ ಇರ್ತದೆ. ಇನ್ನ ಈ ನಕಲಿ ರಸಗೊಬ್ಬರ ಅಂದ್ರೇನು, ಇದನ್ನ ಯಾವ ರೀತಿ ಮಾಡಲಾಗತ್ತೆ ಅಂತೀರಿ? ಹಾ, ಈ ನಕಲಿ ರಸಗೊಬ್ಬರ ಅಂತ ಹೇಳಿದ್ರೆ ಒಂದು ಈ ಎರಡು ರೀತಿ ಆಗುತ್ತೆ. ಇಲ್ಲಿ ನಕಲಿ ಈಗ ಯಾವುದೇ ಒಂದು ರಸಗೊಬ್ಬರ ಅಲ್ಲದೆ ಇರುವ ಪದಾರ್ಥವನ್ನ ರಸಗೊಬ್ಬರ ಅಂತ ಮಾರಾಟ ಮಾಡೋದು. ಈಗ ನಮ್ಮ ರಾಜ್ಯದ ಹೊರತು ಇತ್ತೀಚೆಗೆ ಬಹಳಷ್ಟು ಸಮಸ್ಯೆ ಆಗಿರೋದು ಅಂತ ಹೇಳಿದ್ರೆ, ಮೊದಲು ಬಹಳ ವರ್ಷಗಳ ಹಿಂದೆ ಮರಳು ಬಹಳ ಕಡಿಮೆ ಬೆಲೆಗೆ ಸಿಕ್ತಿತ್ತು, ಹಾಗಾಗಿ ಮರಳನ್ನೇ ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಪೊಟ್ಯಾಶ್ ಗೊಬ್ಬರ ಅಂತ ಮಾಡ್ತಿದ್ರು. ಇತ್ತೀಚೆಗೆ ಏನಾಗಿದೆ, ಮರಳು ಸಿಗೋದೇ ಕಷ್ಟ ಆದ್ರಿಂದ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಂಡು ಬರ್ತಾ ಇರೋದ್ರೆ ಉಪ್ಪು ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಪೊಟ್ಯಾಶ್ ಗೊಬ್ಬರಕ್ಕೆ ಹೋಲಿಕೆ ಆದ್ರಿಂದ ಆ ಉಪ್ಪನ್ನ ಪೊಟ್ಯಾಶ್ ಅಂತ ಮಾರಾಟ ಮಾಡ್ತಾ ಇದಾರೆ. ಈ ರೀತಿ ನಕಲಿ ಅಂತ ಹೇಳ್ಬೋದು. ಎರಡನೇದಾಗಿ ಜಿಪ್ಸಮ್ನೆ ಡಿ ಎ ಪಿ ಅಂತ ಮಾರಾಟ ಮಾಡೋದು, ಅಥವಾ ಜಿಪ್ಸಮ್ನೆ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಅಂತ ಬಿಳಿ ಬಣ್ಣ ಕಟ್ಟಿ ಮಾರಾಟ ಮಾಡೋದು, ಜಿಪ್ಸಮ್ನೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಮಾರಾಟ ಮಾಡೋದು. ಇದು ರಸಗೊಬ್ಬರ ಅಲ್ಲದೆ ಇರದ ಪದಾರ್ಥವನ್ನ ರಸಗೊಬ್ಬರ ಅಂತ ಮಾಡಿ ನಕಲಿ ಮಾರಾಟ. ಇನ್ನು ಹಲವು ಸಂದರ್ಭದಲ್ಲಿ ಏನಾಗ್ತದೆ, ಈ ಕಡಿಮೆ ಬೆಲೆದ ರಸಗೊಬ್ಬರನ ಹೆಚ್ಚಿನ ಬೆಲೆ ರಸಗೊಬ್ಬರಕ್ಕೆ ನಕಲಿಯಾಗಿ ಮಾರಾಟ ಮಾಡೋದು. ಉದಾಹರಣೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ನೇ ಡಿ ಎ ಪಿ ಅಂತ ಮಾರಾಟ ಮಾಡೋದು, ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ನೇ ಸತ್ವಿನ್ ಸಲ್ಫೇಟ್ ಅಂತ ಮಾರಾಟ ಮಾಡೋದು, ಈ ರೀತಿ ನಕಲಿ ಮಾರಾಟ ಮಾಡುವಂತದ್ದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಏನು ಈ ರೀತಿಯಾಗಿ ಈ ಕಲಬೆರಕೆ ಅಥವಾ ಈ ನಕಲಿ ರಸಗೊಬ್ಬರಗಳನ್ನ ನಮ್ಮ ರೈತ ಬಾಂಧವರು ಖರೀದಿ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ರೈತರಿಗೆ ನಷ್ಟ ಆಗುತ್ತೆ, ಏನು ನಷ್ಟ ಆಗುತ್ತೆ ಅಂತೀರಿ? ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ. ಯಾಕೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ಏನಾಗುತ್ತೆ, ರೈತರು ಬಳಸುವಂತ ರಸಗೊಬ್ಬರ ಪೋಷಕಾಂಶಗಳಿರುತ್ತೆ, ಆ ಪೋಷಕಾಂಶಗಳನ್ನೇ ಕೊಡಕ್ಕಾಗಲ್ಲ. ಈಗ ಉದಾಹರಣೆಗೆ ಡಿ ಎ ಪಿ ಅಂತ ರೈತರು ನಂಬ್ಕೊಂಡು ಕೊಡ್ತಾ ಇರೋದು ನಕಲಿ ಅಥವಾ ಕಲಬೆರಕೆ ಆಗಿದ್ರೆ ಅದರಲ್ಲಿ ಸಾರ್ವಜನಿಕ ರಂಜಕ ಬೆಳೆಗಳು ಸಿಗೋದೇ ಇಲ್ಲ. ಎರಡನೇದಾಗಿ ಏನಾಗುತ್ತೆ, ಇಂಥ ಗೊಬ್ಬರ ಬಳಸೋದ್ರಿಂದ ಪ್ರತಿ ಕಿಲೋಗ್ರಾಮ್ ರಸಗೊಬ್ಬರಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಂಗಾಗ್ತದೆ. ಮೂರನೇದಾಗಿ ಏನಾಗುತ್ತದೆ, ಯಾವಾಗ ಅಗತ್ಯ ಪೋಷಕಾಂಶಗಳನ್ನು ಬೆಳೆಗಳಿಗೆ ಕೊಡಕ್ ಸಾಧ್ಯ ಆಗಿಲ್ವೋ ಅವಾಗ ಉತ್ಪಾದಕತೆ ಅಥವಾ ಇಳುವರಿ ಕಡಿಮೆ ಆಗಿ ಆರ್ಥಿಕ ನಷ್ಟ ಆಗ್ತದೆ. ಇನ್ನೂ ಒಂದು ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾದ ಅಂತ ಹೇಳಿದ್ರೆ, ಕೆಲವು ಬಾರಿ ನಕಲಿ ಅಥವಾ ಕಲಬೆರಕೆಯಾಗಿ ಬಳಸುವಂತ ಪದಾರ್ಥ ನಮ್ಮ ಮಣ್ಣಿನ ಗುಣಧರ್ಮಗಳ ಮೇಲೆ ಪರಿಣಾಮ ಬೀರ್ತಿದೀರಿ. ಆ ಮಣ್ಣು ತನ್ನ ಉತ್ಪಾದನಾ ಶಕ್ತಿನೇ ಕಳ್ಕೊಳುತ್ತೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಆಗಾಗ ನಡೀತಾ ಇರೋದಂದ್ರೆ ಉಪ್ಪನ್ನೇ ಪೊಟ್ಯಾಷಿಯಂ ಮಾಡ್ತಾರೆ. ಈ ಉಪ್ಪು ಬಹಳಷ್ಟು ಅಗತ್ಯಕ್ಕಿಂತ ಹೆಚ್ಚು ತುಂಬಾ ಬಳಸಿದಾಗ ಏನಾಗ್ತದೆ, ಮಣ್ಣಿನ ಭೌತಿಕ ಗುಣಧರ್ಮಗಳು ಹಾಳಾಗಿ ಕ್ರಮೇಣ ಆ ಮಣ್ಣು ತನ್ನ ಉತ್ಪಾದನಾ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತದೆ. ಈ ರೀತಿ ಹಲವಾರು ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಕಲಬೆರಕೆ ಆಗೋದು ಮತ್ತೆ ಈ ನಕಲಿ ರಸಗೊಬ್ಬರಗಳನ್ನ ಖರೀದಿಸಿ ಮತ್ತೆ ಅದನ್ನ ಬಳಸೋದನ್ನ ಹೇಗೆ ತಡೆಗಟ್ಟಬಹುದು ಅಂತೀರಿ? ಬಹಳ ಮುಖ್ಯ ನೋಡ್ರಿ ಇದು. ಯಾಕೆಂತ ಹೇಳಿದ್ರೆ ಎಷ್ಟೇ ಇಲಾಖೆಯಲ್ಲಿ ಪರಿವೀಕ್ಷಕರು ಇದ್ರು ಕಣ್ ತಪ್ಪಿಸಿ ನಡೀತಾ ಇರ್ತವೆ. ಯಾಕಂದ್ರೆ ಅನಧಿಕೃತ ಸ್ಥಳಗಳಲ್ಲಿ ಮಾಡಿ ರೈತರು ನೇರವಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ರೈತರು ಒಂದು ಮೂರು ಹಂತಗಳಲ್ಲಿ ಮುನ್ನೆಚ್ಚರಿಕೆಗಳು ತಗೊಂಡ್ರೆ ಖಂಡಿತವಾಗಿ ನಕಲಿ ಅಥವಾ ಕಲಬೆರಕೆ ರಸಗೊಬ್ಬರ ಹಾವಳಿಯನ್ನು ತಪ್ಪಿಸೋದು. ಮೊದಲನೇದಾಗಿ ಈ ರಸಗೊಬ್ಬರಗಳು ಖರೀದಿ ಮಾಡೋ ಮುಂಚೆ ಮುನ್ನೆಚ್ಚರಿಕೆ ತಗೊಳ್ಳೋದು, ಮತ್ತೆ ರಸಗೊಬ್ಬರಗಳು ಖರೀದಿ ಮಾಡಬೇಕಾದ್ರೆ ಕೆಲವು ಮುನ್ನೆಚ್ಚರಿಕೆ ತಗೋದು, ಖರೀದಿ ಮಾಡಿದ ನಂತರ ಕೆಲವು ಮುನ್ನೆಚ್ಚರಿಕೆ ತಗೊಂಡು ಅವನ್ನ ಪರೀಕ್ಷೆ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ನಕಲಿ ಕಲಬೆರಕೆ ರಸಗೊಬ್ಬರಗಳನ್ನ ಸಂಪೂರ್ಣವಾಗಿ ಬಳಸಿದ ರೈತರು ನಿಲ್ಲಿಸಬಹುದು. ಇನ್ನು ನಮ್ಮ ರೈತ ಬಾಂಧವರು ರಸಗೊಬ್ಬರಗಳನ್ನ ಖರೀದಿ ಮಾಡುವಾಗ ಮುಖ್ಯವಾಗಿ ಏನೆಲ್ಲ ಎಚ್ಚರಿಕೆಗಳನ್ನ ತೆಗೆದುಕೋಬೇಕಾಗತ್ತೆ, ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಬಹಳ ಮುಖ್ಯವಾಗಿ ರೈತರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ಕಂಡು ಬರ್ತಾ ಇರೋದೇನಂತ ಹೇಳಿದ್ರೆ, ಅನಧಿಕೃತ ವ್ಯಕ್ತಿಗಳು ಅನಧಿಕೃತ ಸ್ಥಳದಲ್ಲಿ ನಕಲಿ ಕಲಬೆರಕೆ ರಸಗೊಬ್ಬರಗಳನ್ನು ತಯಾರು ಮಾಡಿ ನೇರವಾಗಿ ರೈತರಿಗೆ ಮಾರಾಟ ಮಾಡ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾರಾಟ ಮಳಿಗೆಗಳನ್ನು ಅದನ್ನ ಮಾರಾಟ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಮೊದಲನೇದಾಗಿ ಬಹಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಗ್ರಾಮಗಳಿಗೆ ಬಂದು ಕಡಿಮೆ ಬೆಲೆಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಖರೀದಿ ಮಾಡಕ್ ಹೋಗ್ಬಾರ್ದು. ಇನ್ನ ಕೃಷಿ ಇಲಾಖೆಯಿಂದ ಪ್ರತಿಯೊಬ್ಬ ಮಾರಾಟಗಾರರಿಗೆ ಒಂದು ಮಾರಾಟ ಪರವಾನಗಿಯನ್ನು ಕೊಟ್ಟಿರ್ತಾರೆ. ಅವರು ಅಧಿಕೃತ ಮಾರಾಟಗಾರ ಆಗಿರ್ತಾರೆ. ಹಾಗಾಗಿ ಆ ಅಧಿಕೃತ ಮಾರಾಟಗಾರರಿಂದಾನೇ ರೈತರು ಖರೀದಿ ಮಾಡಬೇಕು. ನಮ್ಮ ರೈತ ಬಾಂಧವರು ರಸಗೊಬ್ಬರಗಳನ್ನ ಖರೀದಿ ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಇದನ್ನು ಎರಡನೇ ಹಂತದಲ್ಲಿ ಬಹಳ ಮುಖ್ಯವಾಗಿ ಮಾಡಬೇಕು. ಮಾರಾಟ ಮಳಿಗೆ ಹೋದಾಗ ಅವರು ಮೊದಲನೇದಾಗಿ ತಾವು ಯಾವ ರಸಗೊಬ್ಬರವನ್ನ ಖರೀದಿ ಮಾಡಬೇಕು ಅಂತ ಚೀಲವನ್ನ ಪರೀಕ್ಷೆ ಮಾಡಬೇಕು. ಉದಾಹರಣೆಗೆ ಒಬ್ಬ ರೈತರು DAP ಪೊಟ್ಯಾಶ್ ಖರೀದಿ ಮಾಡಕ್ ಹೋಗಿದ್ದೇವೆ ಅಂತ ಹೇಳಿದ್ರೆ ಆ ಒಂದು ಚೀಲವನ್ನ ಪರೀಕ್ಷೆ ಮಾಡಬೇಕು. ಆ ಒಂದು ಏನು ಯಂತ್ರದಿಂದ ಹೊಲಿಗೆಗಳು ಹಾಕಿರ್ತಾರೆ ಆ ಚೀಲವನ್ನ ಹೈ ಡೆನ್ಸಿಟಿ ಪಾಲಿಥಿನ್ ಬ್ಯಾಗ್ ಯೂಸ್ ಮಾಡಿ ಆ ಹೊಲಿಗೆ ಯಾವುದೇ ರೀತಿಯಲ್ಲೂ ಹಸ್ತಕ್ಷೇಪ ಮಾಡಿಲ್ಲ ಅನ್ನೋದು ನೋಡ್ಕೋಬೇಕು. ಈ ಹಸ್ತಕ್ಷೇಪ ಆಗಿದೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಹೈ ಡೆನ್ಸಿಟಿ ಪಾಲಿಥಿನ್ ಬ್ಯಾಗ್ ಬಳಸೋದ್ರಿಂದ ಎರಡನೇ ಸರಿ ಹೊಲಿಗೆ ಆದಾಗ ಮೊದಲನೇ ಸರಿ ಹಾಕಿರುವಂತ ಹೊಲಿಗೆಗಳ ರಂಧ್ರಗಳು ಕಾಣುತ್ತೆ ರೈತರಿಗೆ. ಸೊ ಅದನ್ನ ಬಹಳ ಮುಚ್ಚರಿಕೆಯು. ಎರಡನೇದಾಗಿ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕೆಲವರು ಅತಿ ಬುದ್ಧಿವಂತ ಅನಧಿಕೃತ ವ್ಯಕ್ತಿಗಳು ಪ್ರತಿಷ್ಠಿತ ಸಂಸ್ಥೆಗಳ ಚೀಲಗಳನ್ನೇ ಅದೇ ರೀತಿ ಕಾಣೋ ಹಾಗೆ ಪ್ರಿಂಟ್ ಮಾಡ್ಬಿಡ್ತಾ ಇದಾರೆ. ಅದು ಸ್ವಲ್ಪ ಕಂಡಿಡಿಯಕ್ಕೆ ಕಷ್ಟ ಸಾಧ್ಯ ಇದೆ. ಅದನ್ನು ಬಹಳ ಸೂಕ್ಷ್ಮವಾಗಿ ಗೊತ್ತಾದ್ರೆ ಕೆಲವು ಕಡೆ ಅನ್ಯೂನ್ಯತೆಗಳು ಕಂಡು ಬರ್ತದೆ. ಇನ್ನ ಎರಡನೇದಾಗಿ ಏನ್ ಮಾಡ್ಬೇಕು ರೈತರು, ಆ ಒಂದು ಹೊಲಿಗೆ ಸರಿಯಾಗಿದೆ, ಯಾವುದೇ ಒಂದು ಹಸ್ತಕ್ಷೇಪ ಆಗಿಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ರಸಗೊಬ್ಬರದ ಚೀಲದ ಮೇಲೆ ರಸಗೊಬ್ಬರ ಅಂತ ಹಾಕಿರ್ಬೇಕು. ಜೈವಿಕ ಗೊಬ್ಬರಗಳಿದ್ರೆ ಜೈವಿಕ ಗೊಬ್ಬರ, ಸಾವಯವ ಗೊಬ್ಬರ ಈ ಒಂದು ಹಾಕಿರ್ಬೇಕು. ಇನ್ನ ರಸಗೊಬ್ಬರದ ಹೆಸರನ್ನ ಹಾಕಿರ್ಬೇಕು. ಉದಾಹರಣೆಗೆ DAP ಅಂತ ಹೇಳಿದ್ರೆ ಡೈಅಮೋನಿಯಂ ಫಾಸ್ಫೇಟ್, MOP ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ. ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳ ಪ್ರಮಾಣವನ್ನು ಹಾಕಿರ್ಬೇಕು. ಉದಾಹರಣೆಗೆ DAP ಅಂತ ಹೇಳಿದ್ರೆ ಒಟ್ಟು ಸಾರಜನಕ 18 kg, ಲಭ್ಯ ರಂಜಕ 46, ನೀರಿನಲ್ಲಿ ಕರೆಯುವ 39, ಮ್ಯೂರೇಟ್ ಆಫ್ ಪೊಟ್ಯಾಶ್ ಕನಿಷ್ಠ ಶೇಕಡ 60% ಇದನ್ನ ಹಾಕಿರ್ಬೇಕು. ಸೊ ಒಂದು ರಸಗೊಬ್ಬರದ ಹೆಸರು, ಎರಡನೇದು ಪೋಷಕಾಂಶಗಳ ಪ್ರಮಾಣ ಹಾಕಿರ್ಬೇಕು. ನಂತರ ಇದರ ಒಂದು ಗರಿಷ್ಠ ಮತ್ತು ನಿವ್ವಳ ತೂಕ ಹಾಕಿರ್ಬೇಕು. ಆಮೇಲೆ ಮಾರಾಟ ಬೆಳೆ ಬಹಳ ಮುಖ್ಯವಾಗಿ ಹಾಕಿರ್ಬೇಕು, ಅದು MRP ಅಂತ ಹೇಳ್ತೀವಿ, ಅದನ್ನ ಹಾಕಿರ್ಬೇಕು. ನಂತರ ತಯಾರಕರ ಹೆಸರು ಮತ್ತು ವಿಳಾಸ ಹಾಕಿರ್ಬೇಕು. ಮತ್ತೆ ಕೆಲವು ಮಿಶ್ರಣಗಳು ಬರ್ತವೆ, NPK ಮಿಶ್ರಣಗಳು ಬರ್ತವೆ, ವಿಶೇಷ ಮಿಶ್ರಣ ಬರ್ತವೆ. ಸೊ ಅಂತ ಚೀಲಗಳ ಮೇಲೆ ಬ್ಯಾಚ್ ಸಂಖ್ಯೆಯನ್ನು ಹಾಕಿರ್ಬೇಕು. ಮತ್ತೆ ತಯಾರಿಕಾ ಪರವಾನಗಿಯನ್ನ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಾರೆ ಮಿಶ್ರಣಗಳಿಗೆ, ಆ ತಯಾರಿಕಾ ಪರವಾನಗಿಯ ಸಂಖ್ಯೆ ಹಾಕಿರ್ಬೇಕು. ಇನ್ನ ಕೆಲವು ಕಡೆ ರಾಕ್ ಫಾಸ್ಫೇಟ್ ಅಥವಾ ಶಿಲಾರಂಜಕ ಬಳಸ್ತಾರೆ ರೈತರು. ಆ ಶಿಲಾರಂಜಕ ಬಳಸಿದ ಮೇಲೆ ಈ ಮಾಹಿತಿಗಳ ಜೊತೆಗೆ ಕಣಗಾತ್ರ ಎಷ್ಟಿದೆ ಅನ್ನೋದನ್ನು ಕೂಡ ಹಾಕಿರ್ಬೇಕಾಗ್ತದೆ. ಇವೆಲ್ಲದ ಜೊತೆಗೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಬಹಳಷ್ಟು ರಸಗೊಬ್ಬರಗಳಿಗೆ ಸಹಾಯಧನ ಕೊಡ್ತದೆ, ಆ ಸಹಾಯಧನ ಎಷ್ಟು ಅನ್ನೋದನ್ನ ಹಾಕಿರ್ಬೇಕಾಗುತ್ತದೆ. ಸೊ ಇಷ್ಟು ಅಂಶಗಳನ್ನ ಗಮನಿಸಿ ರೈತರು ಖರೀದಿ ಮಾಡಬೇಕು. ಈ ತೂಕ ಇದೆಲ್ಲ ಹೇಗೆ ಅವರು ಪರಿಶೀಲಿಸಬೇಕಾಗುತ್ತೆ ಅಂತೀರಾ? ಗೊಬ್ಬರದ ಚೀಲದ ತೂಕ ಇದು ಎಲ್ಲದ ಈಗ ಕಡಿಮೆ ತೂಕ ಇರುವಂತ ಚೀಲಗಳು ಮಾರಾಟ ಆಗುವಂತ ಸಾಧ್ಯತೆ ಇರುತ್ತದೆ. ಹಾಗಾಗಿ ಎಲ್ಲಾ ಅಂಶಗಳು ಗಮನಿಸಿದ ಮೇಲೆ ರಸಗೊಬ್ಬರದ ಚೀಲವನ್ನ ತೂಕ ಮಾಡಿಸ್ಕೋಬೇಕು. ಈ ತೂಕ ಮಾಡಿಸ್ಕೋಬೇಕಾದ್ರೆ ಅಳತೆ ಮತ್ತು ತೂಕ ಇಲಾಖೆಯಿಂದ ಮೂರನೇ ವರ್ಗದ ಎಲೆಕ್ಟ್ರಾನಿಕ್ ತೂಕದ ಮಿಷಿನ್ ಅನ್ನ ಮಾರಾಟಗಾರಕ್ಕೆ ಒದಗಿಸಬೇಕು. ಇದು ದೃಢೀಕರಣ ಆಗಿರಬೇಕು, ಅವ್ರ ಹತ್ರ ಪ್ರತಿ ವರ್ಷ ದೃಢೀಕರಣ ಮಾಡಬೇಕು. ಆ ದೃಢೀಕರಣ ಪತ್ರ ಅವ್ರ ಹತ್ರ ಇರ್ತದೆ, ಮತ್ತೆ ಯಾವುದೇ ರೀತಿಯ ಹಸ್ತಕ್ಷೇಪ ಆಗದಿರುತ್ತಲ್ಲಿ ಈ ಸೀಸದ ಮೊಹರನ್ನು ಹಾಕಿರ್ತಾರೆ. ಇವನ್ನ ಖಾತ್ರಿ ಪಡಿಸ್ಕೊಂಡು ಆ ಚೀಲವನ್ನ ತೂಕ ಮಾಡಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ತೂಕದ ಮಿಷಿನೇ ಸರಿಯಾಗಿಲ್ಲದೆ ಇದ್ರೆ ತೂಕ ತಪ್ಪಾಗಿ ತೋರಿಸಬಹುದು. ಇದನ್ನ ಖಾತ್ರಿ ಪಡಿಸ್ಕೊಂಡು ಏನು ಚೀಲದ ಮೇಲೆ ಗರಿಷ್ಠ ಮತ್ತು ನಿವ್ವಳ ತೂಕವನ್ನು ಹಾಕಿರ್ತಾರೆ, ಆ ತೂಕವನ್ನ ನೋಡಿ ಖರೀದಿ ಮಾಡಬೇಕಾಗ್ತದೆ. ಇನ್ನ ರಸಗೊಬ್ಬರವನ್ನ ಖರೀದಿ ಮಾಡಿದ ನಂತರ ಮುಖ್ಯವಾಗಿ ಏನ್ ಕ್ರಮ ಕೈಗೊಳ್ಬೇಕು ಅಂತೀರಿ? ಅದರ ಮುಂಚೆ ಮತ್ತೆ ರೈತರು ಏನ್ ಮಾಡ್ಬೇಕಂದ್ರೆ, ರಸಗೊಬ್ಬರ ಖರೀದಿ ಮಾಡಬೇಕಾದ್ರೆ ಯಾವುದೇ ಒಂದು ಕೈ ಬರಹದ ಅಥವಾ ಸಾಮಾನ್ಯ ಒಂದು ಪೇಪರ್ ಅಲ್ಲಿ ರಸೀದಿ ತಗೋಬಾರದು. ಇದು ಬಹಳ ಮುಖ್ಯವಾಗಿ ಕಾನೂನನ್ವಯ ನಿರ್ದಿಷ್ಟ ನಮೂನೆಯಲ್ಲೇನೆ ರಸೀದಿಯನ್ನು ಕೊಡಬೇಕಾಗುತ್ತದೆ. ಆ ರಸೀದಿಯಲ್ಲಿ GST ಸಂಖ್ಯೆ, ಕ್ರಮ ಸಂಖ್ಯೆ, ದಿನಾಂಕ ಮತ್ತೆ ಮಾರಾಟಗಾರರಿಗೆ ಇಲಾಖೆಯಿಂದ ಕೊಟ್ಟಿರತಕ್ಕಂತ ಒಂದು ಪರವಾನಗಿ ಸಂಖ್ಯೆಯನ್ನು ಹಾಕಿರ್ಬೇಕು, ಮಾರಾಟಗಾರರ ವಿಳಾಸ ಇರಬೇಕು. ನಂತರ ಮಾರಾಟ ಮಾಡ್ತಾರೆ ರೈತರ ಹೆಸರು ಮತ್ತು ವಿಳಾಸ ಇರಬೇಕು. ರಸಗೊಬ್ಬರದ ವಿವರಗಳಿರಬೇಕು, ಅಂದ್ರೆ ರಸಗೊಬ್ಬರದ ಹೆಸರು ಮತ್ತೆ ಬ್ರ್ಯಾಂಡ್ ಹೆಸರು, ಬ್ಯಾಚ್ ಸಂಖ್ಯೆ ಅನ್ವಯ ಆಗಿದ್ರೆ ಬ್ಯಾಚ್ ಸಂಖ್ಯೆ, ಆಮೇಲೆ ಒಟ್ಟು ಎಷ್ಟು ಚೀಲಗಳು, ಮಾರಾಟ ಬೆಲೆ, ಒಟ್ಟು ಬೆಲೆ ಹಾಕಿ ಬಹಳ ಮುಖ್ಯವಾಗಿ ಮಾರಾಟಗಾರರು ತಮ್ಮ ಸಹಿಯನ್ನು ಹಾಕಿ ರೈತರ ಸಹಿಯನ್ನು ಪಡೆದು ಆ ರಸೀದಿಯನ್ನು ಕೊಡಬೇಕು. ಯಾಕೆ ಇದು ಬಹಳ ಮುಖ್ಯ ರಸೀದಿ ಅಂತ ಹೇಳಿದ್ರೆ, ನಾಳೆ ಏನಾದರೂ ಕಳಪೆ ನಕಲಿ ರಸಗೊಬ್ಬರ ಅಂತ ಕಂಡು ಬಂತು ಅಂತ ಹೇಳಿದ್ರೆ ಆಗ ಕಾನೂನಲ್ಲಿ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಏನೋ ಒಂದು ಅವಕಾಶ ಇಲ್ಲ. ಸೊ ಎಲ್ಲಿಗೆ ಹೋಗ್ಬೇಕಾಗುತ್ತಂದ್ರೆ, ರೈತ ಬಾಂಧವರು ಗ್ರಾಹಕರ ವೇದಿಕೆಗೆ ಹೋಗ್ಬೇಕಾಗ್ತದೆ. ಗ್ರಾಹಕರ ವೇದಿಕೆಗೆ ಹೋಗ್ಬೇಕಾದ್ರೆ ದಾಖಲೆಗಳಿರ್ಬೇಕು, ಮುಖ್ಯವಾಗಿ ಅಂದ್ರೆ ಈ ರಸೀದಿ. ಸೊ ರಸೀದಿ ಇದ್ರೆ ಗ್ರಾಹಕರ ವೇದಿಕೆಗೆ ಹೋಗಿ ಪರಿಹಾರ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ರಸಗೊಬ್ಬರದ ಕಲಬೆರಕೆಯನ್ನ ಮತ್ತೆ ಅದು ನಕಲಿ ರಸಗೊಬ್ಬರ ಅನ್ನೋದನ್ನ ಹೇಗೆ ಕಂಡುಹಿಡಿಬಹುದು ಅಂತೀರಿ? ಇದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲಾ ಮುನ್ನೆಚ್ಚರಿಕೆ ತಗೊಂಡ ನಂತರನು ಹಲವಾರು ಮಾರಾಟ ಮಳಿಗೆಗಳಿಂದ ನಕಲಿ ಕಲಬೆರಕೆ, ಕಳಪೆ ರಸಗೊಬ್ಬರಗಳು ಮಾರಾಟ ಮಾಡುವಂತ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಇವನ್ನ ಕೆಲವು ರೈತರಲ್ಲೂ ತಮ್ಮಲ್ಲೇ ಸಿಗ್ತಕ್ಕಂತ ಕೆಲವು ಸುಲಭವಾದ ಪರಿಕರಗಳಿಂದ 5 ಪರೀಕ್ಷೆಗಳನ್ನ ಮಾಡೋದ್ರಿಂದ ಆ ರಸಗೊಬ್ಬರಗಳು ಕಲಬೆರಕೆನೆ ಅಥವಾ ನಕಲಿನೇ ಅಂತ ಕಂಡುಹಿಡ್ಕೊಳ್ಬಹುದು. ಯೂರಿಯಾ ಅಥವಾ ಸಾರಜನಕ ಗೊಬ್ಬರಗಳನ್ನ ತೆಗೆದುಕೊಂಡ್ರೆ ಹೇಗೆ ಕಂಡುಹಿಡಿಬಹುದು ಅಂತೀರಿ? ಒಂದು ಭೌತಿಕ ಪರೀಕ್ಷೆ, ಮತ್ತೆ ನೀರಿನಲ್ಲಿ ಕರಗುವ ಪರೀಕ್ಷೆ, ಮತ್ತೆ ತಣ್ಣನೆಯ ಅನುಭವ, ಮತ್ತೆ ಬಿಸಿ ಮಾಡುವ ಪರೀಕ್ಷೆ, ಮತ್ತೆ ಪೌಷ್ಟಿಕಾಂಶಗಳ ಪ್ರಮಾಣ ಇದೆಯೋ ಇಲ್ಲ ಅನ್ನೋದನ್ನ ಈ ಒಂದು 5 ಪರೀಕ್ಷೆಗಳಿಂದ ತಿಳ್ಕೊಳ್ಬಹುದು. ಈಗ ಯೂರಿಯಾ ಬಗ್ಗೆ ಹೇಳಿದ್ರಿ. ಹೌದು, ಯೂರಿಯಾ ಸಾಮಾನ್ಯವಾಗಿ ನಕಲಿ ಕಲಬೆರಕೆ ಆಗುವಂತ ಸಾಧ್ಯತೆನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಸಂಪೂರ್ಣ ನಿಯಂತ್ರಣ ಮಾಡುತ್ತೆ, ನಿಯಂತ್ರಣದ ಬೆಲೆಯಲ್ಲಿ ಮಾರಾಟ ಮಾಡೋದ್ರಿಂದ ಕಲಬೆರಕೆ ನಕಲಿ ಆಗುವಂತ ಸಾಧ್ಯತೆ ಇಲ್ಲ. ಆದ್ರೂ ಕೂಡ ರೈತ ಬಾಂಧವರು ತಿಳ್ಕೊಂಡಿರ್ಲಿ, ಯಾಕೆ ಅಂತ ಹೇಳಿದ್ರೆ ನಾಳೆ ಕ್ರಮೇಣ ಸಬ್ಸಿಡಿ ಏನಾದ್ರೂ ಅಕಸ್ಮಾತ್ ಕಡಿಮೆ ಮಾಡ್ತಾ ಬಂದ್ರೆ ಅದೇ ರಸಗೊಬ್ಬರ ಹೆಚ್ಚಿನ ಬೆಲೆ ಆಗ್ತದೆ, ಮತ್ತೆ ಅದು ನಕಲಿ ಕಲಬೆರಕೆ ಆಗೋ ಸಾಧ್ಯತೆ ಇರುತ್ತದೆ. ಯೂರಿಯಾ ರಸಗೊಬ್ಬರ ಅಂದ್ರೆ ಭೌತಿಕವಾಗಿ ನೋಡ್ತು ಅಂತ ಹೇಳಿದ್ರೆ ಒಂದೇ ಆಕಾರ, ಒಂದೇ ಬಣ್ಣ, ಒಂದೇ ಗಾತ್ರವನ್ನು ಹೊಂದಿರಬೇಕು. ಮತ್ತೆ ಯೂರಿಯಾ ಸಾಮಾನ್ಯವಾಗಿ ಬಿಳಿ ಬಣ್ಣ ಇರ್ತದೆ, ಅದನ್ನ ನಾವು ನೀರಿನಲ್ಲಿ ಕರಗಿಸಿದ್ರೆ ಸಂಪೂರ್ಣವಾಗಿ ಕರಗುತ್ತೆ, ಮತ್ತೆ ತಣ್ಣನೆಯ ಅನುಭವ ಕೊಡುತ್ತದೆ. ಒಂದ್ ವೇಳೆ ಯೂರಿಯಾ ಸಂಪೂರ್ಣವಾಗಿ ನೀರಿನಲ್ಲಿ ಕರಗದೆ ಏನಾದ್ರು ತಳದಲ್ಲಿ ಉಳಿದ್ರೆ ಅಥವಾ ತಣ್ಣನೆಯ ಅನುಭವ ಕೊಡದಿದ್ರೆ ಅದು ಕಲಬೆರಕೆ ಆಗಿರಿಸಿಕೊಳ್ಬಹುದು. ಸೊ ಹಾಗಾಗಿ ಇದನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಸಣ್ಣ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ ಅಂದ್ರೆ ಒಂದು ಟೆಸ್ಟ್ ಟ್ಯೂಬ್ ರೈತರು ಇಟ್ಕೊಂಡಿದ್ರೆ ಒಂದು 5 ರೂಪಾಯಲ್ಲಿ, ಸೊ ಅದ್ರಲ್ಲಿ ಯೂರಿಯಾ ಹಾಕಿ ನೀರ್ ಹಾಕಿ ಬಿಸಿ ಮಾಡ್ತು ಅಂತ ಹೇಳಿದ್ರೆ ಯೂರಿಯಾ ಸಂಪೂರ್ಣವಾಗಿ ಕರಗ್ತದೆ. ಒಂದು ವೇಳೆ ಉಪ್ಪಿಂದ ಕಲಬೆರಕೆ ಆಗಿದ್ರೆ ಆ ಸ್ಥಳದಲ್ಲಿ ಉಪ್ಪು ಉಳಿಯುತ್ತೆ. ಸೊ ಈ ರೀತಿ ಯೂರಿಯಾನ ರೈತ ಬಾಂಧವರು ಬಹಳ ಸುಲಭವಾಗಿ ಕರಗಬಹುದು. ಮತ್ತೆ ಅಂಗೈಯಲ್ಲಿ ಹಾಕಿದಾಗ ತಣ್ಣನೆಯ ಅನುಭವ ಕೊಡ್ತದೆ, ತಣ್ಣನೆಯ ಅನುಭವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಕಲಿ ಗೊಬ್ಬರ ಅಂತ ಹೇಳ್ಬೋದು. ಅಂದ್ರೆ ಇದು ಕರಗುವ ಪರೀಕ್ಷೆ ಮತ್ತೆ ಭೌತಿಕ ಪರೀಕ್ಷೆ. ಹೌದು. ಜೊತೆಗೆ ಹರಳುಗಳನ್ನ ನೋಡಿ ಸ್ವಲ್ಪ ಮಟ್ಟಿಗೆ. ಹೌದು, ಬೇರೆ ರಸಗೊಬ್ಬರ ತಗೊಂಡು ಅಂತ ಹೇಳಿದ್ರೆ ಹೇಳಿದಂಗೆ DAP ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತದೆ ಯೂರಿಯಾ ಬಿಟ್ರೆ. ಸೊ ಮತ್ತೆ 20-20 ಮತ್ತೆ 10-26 ಕಾಂಪ್ಲೆಕ್ಸ್ ಇಂತ ರಸಗೊಬ್ಬರಗಳು. ಈ ಹರಳ ರೂಪದ ರಸಗೊಬ್ಬರಗಳನ್ನ ಯಾವ ರೀತಿ ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಭೌತಿಕವಾಗಿ ಅವು ಒಂದೇ ಬಣ್ಣ, ಒಂದೇ ಆಕಾರ ಇರಬೇಕು, ಮತ್ತೆ ಹೆಚ್ಚು ಪುಡಿಯಾಗಿರಬಾರದು, ಹೆಚ್ಚು ತೇವಾಂಶ ಆಗಿರಬಾರದು. ನಂತರ ಈ DAP ಸಾಮಾನ್ಯ ತೋರ್ತಂದ್ರೆ ಹರಳುಗಳು ತುಂಬಾ ಗಟ್ಟಿ ಇರ್ತವೆ. ಸೊ ಅವು ಕೈಯಿಂದ ಮುಟ್ ನೋಡಿದ್ರೆ ಅದು ಮುರಿಯೋದೇ ಇಲ್ಲ. ಇದಕ್ಕೆ ಕಲಬೆರಕೆ ಆಗುವಂತ ಸಾಧ್ಯತೆ ಇರೋಂತ ಯಾವ ಸಿಂಗಲ್ ಸೂಪರ್ ಫಾಸ್ಫೇಟ್, ಜಿಪ್ಸಮ್, ಇವು ಬಹಳ ಮೃದುವಾಗಿರ್ತವೆ. ಡಿಎಪಿಯಲ್ಲಿ ಇನ್ನೊಂದು ಪರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ ಬಿಸಿ ಮಾಡುವ ಪರೀಕ್ಷೆ. ಇದು ಸಾಮಾನ್ಯ ರೈತರಲ್ಲಿ ಸಿಗುವಂತ ಒಂದು ತಗಡನ್ನ ತಗೊಂಡು ಅದ್ರ ಮೇಲೆ ಡಿಎಪಿ ಹಾಕಿ ಅದನ್ನ ಬಿಸಿ ಮಾಡಿದಾಗ ಒಂದು ಗ್ಯಾಸ್ ಲೈಟರ್ ಇಂದ ಏನಾದ್ರು ಈ ಡಿಎಪಿ ಹರಳುಗಳು ಅರಳಕ್ ಶುರು ಆಗುತ್ತೆ. ಯಾವ ರೀತಿ ನೀರಿಗೆ ನಾವು ಸುಣ್ಣ ಹಾಕಿದ್ರೆ ಅರಳಕ್ ಶುರು ಆಗುತ್ತೋ ಅಥವಾ ಅರಳಕ್ ಶುರು ಆಗಿ ಅವನ್ನ ನೀರು ಬಿಟ್ಕೊಂಡ್ಬಿಟ್ಟು ಅದಕ್ಕೆ ಅಂಟ್ಕೊಂಡ್ಬಿಡ್ತಾರೆ ತಗಡಿಗೆ. ತಗಡನ್ನ ತಿರುಗಿಸೋದು ಕೂಡ ಹರಳುಗಳು ಉದುರೋದಿಲ್ಲ. ಆದ್ರೆ ಅದೇ ನಕಲಿ ಆಗಿರ್ತಕ್ಕಂತ ಉಪಯೋಗಿಸತಕ್ಕಂತ ಹರಳುಗಳು ಜಿಪ್ಸಮ್ಮು ಅಥವಾ ಜೇಡಿ ಮಣ್ಣು ಏನಾಗುತ್ತೆ ಅವು ಬಿಸಿ ಮಾಡಿದಾಗ ಅರಳೋದು ಇಲ್ಲ, ತಗಡಿಗೆ ಅಂಟೋದು ಇಲ್ಲ, ಅಲ್ಲೇ ರೀತಿ ಆಡ್ತಾ ಇರ್ತದೆ. ಈ ರೀತಿ ಬಿಸಿ ಮಾಡೋ ಪರೀಕ್ಷೆಯಿಂದ ಮತ್ತೆ ಹರಳು ಗಟ್ಟಿ ಇರೋದ್ರಿಂದ ಡಿಎಪಿ ಪರೀಕ್ಷೆನ ನಾವು ಮಾಡ್ಕೊಳ್ಬಹುದು. ಇನ್ನ ಮ್ಯೂಲ್ಟಾ ಪೊಟ್ಯಾಶ್ ಇದೆಯಲ್ಲ, ಈ ಒಂದು ರಸಗೊಬ್ಬರದಲ್ಲಿ ಕಲಬೆರಕೆಯನ್ನ ಅಥವಾ ನಕಲಿಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ? ಈ ಮ್ಯೂರೇಟಾ ಪೊಟ್ಯಾಶ್ ಅಲ್ಲಿ ಸಾಮಾನ್ಯವಾಗಿ ಕಲಬೆರಕೆ ಆಗೋದು ಅಂದ್ರೆ ಉಪ್ಪು ಅತಿ ಹೆಚ್ಚು, ಅಥವಾ ಉಪ್ಪನ್ನೇ ನಕಲಿಯಾಗಿ ಮಾರಾಟ ಮಾಡ್ತಾ ಇದಾರೆ. ಈಗ ಪೊಟ್ಯಾಶ್ ಅಂದ್ರೆ ಮಾರಾಟ ಮಾಡ್ತಾ ಇದೆ. ಇದನ್ನ ಹ್ಯಾಕ್ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಒಂದು ನೀರ್ನಲ್ಲಿ ಕರಗಿಸಿದಾಗ ಪೊಟ್ಯಾಶ್ ಮತ್ತು ಉಪ್ಪು ಕರಗ್ಬಿಡ್ತದೆ, ಅದನ್ನ ಕಂಡುಹಿಡಿಯಕಾಗಲ್ಲ. ಅದನ್ನ ಏನ್ ಮಾಡ್ಬೇಕು, ರೈತ ಬಂದವರು ತಮ್ಮ ಅಂಗೈಯಲ್ಲಿ ಆ ಪೊಟ್ಯಾಶ್ ಅನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ತೀರ್ತು ಅಂದ್ರೆ ತಣ್ಣನೆಯ ಅನುಭವ. ಈ ಅದೇ ಉಪ್ಪು ಏನಾಗುತ್ತದೆ, ನಿಮ್ಗೆ ತಣ್ಣನೆಯ ಅನುಭವ ಕೊಡೋದಿಲ್ಲ. ವಾತಾವರಣದಲ್ಲಿ ಸ್ವಲ್ಪ ತಂಪಾಗಿರೋದ ನೀರು ಹಾಕಿದಾಗ್ರು ಸ್ವಲ್ಪ ತಣ್ಣನೆ ಅನುಭವ ಕೊಡುತ್ತೆ. ಸೊ ಆವಾಗ ನೀವು ಸ್ವಲ್ಪ ಹೊತ್ತು ತೀಡ್ತು ಅಂತ ಹೇಳಿದ್ರೆ ಅಷ್ಟು ತಣ್ಣನೆ ಅನುಭವ ಕೊಡೋದಿಲ್ಲ. ಆದ್ರೆ ಪೊಟ್ಯಾಶು ತುಂಬಾ ತಣ್ಣನೆ ಅನುಭವ ಕೊಡ್ತದೆ. ಇದು ಅನುಭವ ಎರಡೂ ಪಡ್ಕೊಂಡು ರೈತರು ಬಹಳ ಸುಲಭವಾಗಿ ಕಂಡಿಡಬಹುದು. ಈ ಲಘು ಪೋಷಕಾಂಶಗಳಲ್ಲಿ ಸತುವಿನ ಸಲ್ಫೇಟ್ ಬಹಳ ಮುಖ್ಯವಾದಂತದ್ದು. ಹೌದು, ಇದರಲ್ಲಿ ಈ ಕಲಬೆರಕೆ ಅಥವಾ ನಕಲಿಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ? ಈಗ ಲಘು ಪೋಷಕಾಂಶಗಳಲ್ಲಿ ಸತುವಿನ ಸಲ್ಫೇಟ್ ಬಹಳ ಮುಖ್ಯ, ಮತ್ತೆ ನಮ್ಮ ರಾಜ್ಯದಲ್ಲಿ ಅದ್ರ ಕೊರತೆನೂ ಕಂಡು ಬರ್ತಿದೆ ಮಣ್ಣಲ್ಲಿ. ಹಾಗಾಗಿ ಇದು ಕಲಬೆರಕೆ ನಕಲಿ ಆಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಹತ್ತಿರದಲ್ಲಿ ಕಲಬೆರಕೆ ನಕಲಿ ಆಗೋದಂದ್ರೆ ಮೆಗ್ನೀಷಿಯಂ ಸಲ್ಫೇಟ್. ಈ ಮೆಗ್ನೀಷಿಯಂ ಸಲ್ಫೇಟ್ ನ ಜಿಂಕ್ ಸಲ್ಫೇಟ್ ಅಂತ ಅಥವಾ ಸತುವಿನ ಸಲ್ಫೇಟ್ ಅಂತ ಮಾರಾಟ ಮಾಡ್ತಾರೆ. ಇದಕ್ಕೆ ಸುಲಭವಾಗಿ ಪರೀಕ್ಷೆ ಮಾಡೋಕ್ಕಾಗ ಸ್ವಲ್ಪ ದ್ರಾವಣ ಬೇಕಾಗುತ್ತೆ. ಭೌತಿಕವಾಗಿ ಆದ್ರೆ ರೈತರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಂಡುಹಿಡಿಯಬಹುದು. ಒಂದು ಏನಪ್ಪ ಅಂತ ಹೇಳಿದ್ರೆ, ಮೆಗ್ನೀಷಿಯಂ ಸಲ್ಫೇಟ್ ಸ್ಫಟಿಕ ಅಥವಾ ಸಕ್ಕರೆ ರೂಪದಲ್ಲಿ ಇರ್ತದೆ, ಜಿಂಕ್ ಸಲ್ಫೇಟ್ ಅಷ್ಟು ಸ್ಫಟಿಕ ರೂಪದಲ್ಲಿ ಇರೋದಿಲ್ಲ, ಸ್ವಲ್ಪ ಪುಡಿ ರೂಪದಲ್ಲಿ ಇರ್ತದೆ, ಹೊಳಪಿನ ಇರೋದಿಲ್ಲ. ಎರಡನೇ ರೀತಿ ಇದಕ್ಕೊಂದು ದ್ರಾವಣ ಬೇಕಾಗ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಈ ಸತುವಿನ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ನೀರಿನಲ್ಲಿ ಕರಗಿಸಿ ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಎರಡು ಹನಿ ಹಾಕಿದ್ರೆ ಎರಡರಲ್ಲೂ ಕಣಗಳ ನಿರ್ಮಾಣ ಆಗ್ತದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತು ಅಂತ ಹೇಳಿದ್ರೆ ಆಗ ಏನಾಗ್ತದೆ, ಸತುವಿನ ಸಲ್ಫೇಟ್ ಸಂಪೂರ್ಣವಾಗಿ ಕರಗುತ್ತೆ. ಆದರೆ ಈ ನಕಲಿ ಆಗಿರುವಂತಹ ಮೆಗ್ನೀಷಿಯಂ ಸಲ್ಫೇಟ್ ಅಲ್ಲಿ ಕಣಗಳ ನಿರ್ಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಕಣಗಳು ಅದು ಕರಗದೇ ಇಲ್ಲ. ಸೊ ಇದರಿಂದ ಬಹಳ ಸುಲಭವಾಗಿ ಸತುವಿನ ಸಲ್ಫೇಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ನೀಡುವುದು. ಸುಮಾರು 35-40 ರಸಗೊಬ್ಬರಗಳು ಏನು ಮಾರಾಟ ಆಗ್ತದೆ ನಮ್ಮ ರಾಜ್ಯದಲ್ಲಿ, ಅದರಲ್ಲಿ ಸಾರಜನಕದ ಅಂಶ ಅಮೋನಿಯಾ ರೂಪದಲ್ಲಿ ಇರ್ತದೆ. ಸೊ ಇದನ್ನ ಸುಲಭವಾಗಿ ಯಾವ ರೀತಿ ಕಂಡಿಡಬಹುದು ಅಂದ್ರೆ, ರೈತರು ಉದಾಹರಣೆಗೆ ಡಿಎಪಿನೇ ತಗೋಣ, ಡಿಎಪಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಾರಾಟ ಆಗುತ್ತೆ, ಅದು ಹೆಚ್ಚು ನಕಲಿನೂ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಈ ಡಿಎಪಿಯಲ್ಲಿ ಸಾರ್ವಜನಿಕ ಇದೆಯೋ ಇಲ್ವೋ, ಅದೇ ರೀತಿ ಬೇರೆ ಯಾವ್ಯಾವ ರಸಗೊಬ್ಬರಗಳು ಸುಮಾರಾಗಿ ರೈತರು ಖರೀದಿ ಮಾಡುವಂತದ್ದು 20, 20, 16, 20, 10, 26, 17, 17, 17, 12, 12, 12, 12, 12, 12, 12, 12, 12, 12, 12, 16 ಈ ರೀತಿ ಹಲವಾರು ರಸಗಳು ಯಾವ್ದ್ರಲ್ಲಿ ಅಮೋನಿಯಾ ರೂಪದಲ್ಲಿ ಸಾರ್ವಜನಿಕ ಇದೆಯೋ ಇದನ್ನ ಸುಲಭವಾಗಿ ರೈತರಲ್ಲಿ ಇರತಕ್ಕಂತ ಎಲೆ ಅರ್ಕಂತ ಸುಟ್ಟ ಸುಳದಿಂದ ಕಂಡಿಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಸ್ವಲ್ಪ ಡಿಎಪಿ ರಸಗೊಬ್ಬರನ ಅಂಗೈಯಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸುಣ್ಣವನ್ನ ಹಾಕಿ ಚೆನ್ನಾಗಿ ತೀಡ್ತು ಅಂತ ಹೇಳಿದ್ರೆ, ತೀಡುವಾಗ ಗಮನಿಸಬೇಕು, ಒಂದು ಈಗಾಗಲೇ ಹೇಳಿದ್ರೆ ಡಿಎಪಿ ತುಂಬಾ ಗಟ್ಟಿಯಾಗಿರ್ತಂತ, ಹಾಗಾಗಿ ಡಿಎಪಿ ಬಹಳ ಬೇಗ ಕರಗೋದಿಲ್ಲ. ಅದೇ ನಿಮ್ಗೆ ನಕಲಿ ಡಿಎಪಿ ಅಂದ್ರೆ ಜಿಪ್ಸಮ್ ಇತ್ತು ಅಂತ ಹೇಳಿದ್ರೆ, ನೀವು ತೀಡುವಾಗ್ಲೇನೆ ಸುಣ್ಣ ನೀರ್ ಹಾಕಿ ಅದು ಪೇಸ್ಟ್ ತರ ಕರಗೋಗುತ್ತದೆ. ಎರಡನೇದಾಗಿ ಅದನ್ನು ಮೂಗತ್ರ ತಗೊಂಡು ವಾಸನೆ ನೋಡ್ತಾರೆ, ನಿಮ್ಗೆ ಘಾಟ್ ವಾಸನೆ ಬರ್ತದೆ. ಅಂದ್ರೆ ಯಾವಾಗ ಡಿಎಪಿ ಅಸಲಿ ಗೊಬ್ಬರ ನೈಜವಾದ ಗೊಬ್ಬರ ಇದ್ರೆ ಅದ್ರಲ್ಲಿರ್ತಕ್ಕಂತ ಅಮೋನಿಯಾ ಬಿಡುಗಡೆ ಆದಾಗ ನಿಮ್ಗೆ ಘಾಟ್ ವಾಸನೆ ಬರುತ್ತೆ. ಈ ನಕಲಿ ಗೊಬ್ಬರದಲ್ಲಿ ಎಷ್ಟೇ ತಿಳಿದ್ರು ನೀವು ಆ ವಾಸನೆ ಘಾಟ್ ವಾಸನೆ ಬರೋದಿಲ್ಲ. ಇದರಿಂದಾನೇ ಬಹಳ ಸುಲಭವಾಗಿ ಆ ಡಿಎಪಿಯಲ್ಲಿ ಅಥವಾ ಬೇರೆ ಯಾವುದೇ ಸಾರ್ವಜನಿಕ ಇರುತ್ತಿದ್ದ ರಸಗೊಬ್ಬರದಲ್ಲಿ ಅದು ನಕಲಿನೋ ಅಸಲಿ ಅಂತ ಕಂಡಿಡ್ಕೋಬಹುದು. ಇನ್ನು ಮುಖ್ಯವಾಗಿ ಕಲಬೆರಕೆ ಅಥವಾ ಈ ನಕಲಿ ಗೊಬ್ಬರ ಅಂತ ಕಂಡು ಬಂದ್ರೆ ರೈತರು ಏನ್ ಮಾಡ್ಬೇಕು ಅಂತೀರಿ? ಈಗಾಗಲೇ ಹೇಳಿದಂತೆ ಬಹಳ ಮುಖ್ಯವಾಗಿ ಖರೀದಿ ಮಾಡಿದ ರಸೀತಿ ಇದಕ್ಕೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿ ದೂರನ್ನ ಕೊಟ್ರೆ ಅವರು ಆ ಮಾರಾಟ ಮಳಿಗೆಗೆ ಭೇಟಿ ಮಾಡಿ ಆ ಒಂದು ಮಾರಾಟ ತಡೆ ಆಜ್ಞೆ ಕೊಟ್ಟು ಕಾನೂನನ್ವಯ ಆ ಮಾದರಿನ ಸಂಗ್ರಹಣೆ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಒಂದ್ ವೇಳೆ ಅಲ್ಲಿ ನಕಲಿ ಅಥವಾ ಕಲಬೆರಕೆ ಅಂತ ಕಂಡು ಬಂದ್ರೆ ಆ ಒಂದು ವಿಶ್ಲೇಷಣಾ ವರದಿಯ ಪ್ರತಿಯನ್ನು ರೈತರಿಗೆ ಕೊಡ್ತಾರೆ. ಆ ರೈತರು ಆ ವಿಶ್ಲೇಷಣಾ ವರದಿ ಪ್ರತಿ ಮತ್ತೆ ಆ ರಸೀದಿ ಅಂತ ಒಂದು ಗ್ರಾಹಕರ ವೇದಿಕೆಯಲ್ಲಿ ಪರಿಹಾರನ ತಗೊಳ್ಬಹುದು. ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ರೈತರು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಅಥವಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಅಥವಾ ಕೇಂದ್ರ ಕಚೇರಿಯಲ್ಲಿ ಇರತಕ್ಕಂತ ಸಹಾಯವಾಣಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ಅಲ್ಲಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರೆ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರೈತ ಬಾಂಧವರೇ, ತಮ್ಗೆ ಈ ರಸಗೊಬ್ಬರದ ಕಲಬೆರಕೆ ಪತ್ತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಟಿಪಿ ಕಿರಣ್ ಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900313662. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9900313662. ತುಂಬ ಸಂತೋಷ ಕಿರಣ್ ಕುಮಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ರಸಗೊಬ್ಬರಗಳನ್ನು ಕೊಳ್ಳುವಾಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಕೈಗೊಳ್ಳಬೇಕಾಗತ್ತೆ, ಮತ್ತು ರಸಗೊಬ್ಬರಗಳ ಕಲಬೆರಕೆ ಮತ್ತು ಈ ನಕಲಿ ಗೊಬ್ಬರಗಳನ್ನು ಹೇಗೆಲ್ಲ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತರ ಮುಖದಲ್ಲಿ ಸಂತಸ ಮೂಡುತ್ತಿದೆ. ಪ್ರತಿ ಕೃಷಿ ಭೂಮಿಗೂ ದೊರೆಯುತ್ತಿದೆ ನೀರು. ಇದು ನವ ಭಾರತದ ಯಶೋಗಾಥೆ. ಬೆಳೆಗಳ ಸಮೃದ್ಧ ಉತ್ಪಾದನೆಗೆ ಬೀಜ ಮತ್ತು ರಸಗೊಬ್ಬರಗಳ ಜೊತೆಗೆ ನೀರು ಕೂಡ ಮಹತ್ವಪೂರ್ಣವಾದ ಅಂಶ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಪರಿಸರವನ್ನು ಸಮತೋಲನದಲ್ಲಿ ಇಡಲು ಸಹಕಾರಿಯಾಗಿದೆ. ಇಷ್ಟೇ ಅಲ್ಲದೆ ಕಡಿಮೆ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಪೂರೈಸುವಲ್ಲಿ ಸಹಕರಿಸುತ್ತದೆ. ಇದನ್ನು ಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯವು 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನು ಜಾರಿಗೆ ತಂದಿದೆ. ಸೂಕ್ಷ್ಮ ನೀರಾವರಿ ಮೂಲಕ ಜಲಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ. ನಿಖರವಾದ ನೀರಾವರಿ ಮತ್ತು ಉತ್ತಮ ಆನ್ಫಾರ್ಮ್ ನೀರಿನ ನಿರ್ವಹಣೆ ಅಭ್ಯಾಸಗಳನ್ನು ಉತ್ತೇಜಿಸಲು ಇದನ್ನು ಬಳಸಲಾಗುತ್ತದೆ. ಸೂಕ್ಷ್ಮ ನೀರಾವರಿಯ ಈ ವಿಧಾನವು ಶೇಖರಿಸಿದ ನೀರಿನ ನಿರ್ವಹಣೆ ಮತ್ತು ಕಡಿಮೆ ಬಳಕೆಗೆ ಸಹಕಾರಿಯಾಗಿದೆ. ಸೂಕ್ಷ್ಮ ನೀರಾವರಿಯನ್ನು ಎರಡು ವಿಧಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಮೊದಲನೆಯದು ಹನಿ ನೀರಾವರಿ. ಇದರಲ್ಲಿ ನೀರನ್ನು ಗಿಡಗಳ ಬೇರುಗಳಿಗೆ ಹನಿ ಹನಿಯಾಗಿ ಒದಗಿಸಲಾಗುತ್ತದೆ. ಈ ಕೆಲಸಕ್ಕಾಗಿ ಪೈಪ್, ನಳಗಳು ಮತ್ತು ಎಮಿಟರ್ ಅಂದರೆ ಸಿಂಚಕಗಳ ಜಾಲವನ್ನು ಅಳವಡಿಸಬೇಕಾಗುತ್ತದೆ. ಇದನ್ನು ಹನಿ ನೀರಾವರಿ ಎಂದು ಕರೆಯುತ್ತಾರೆ. ಇನ್ನೊಂದು ವಿಧ ಎಂದರೆ ಸ್ಪ್ರಿಂಕ್ಲರ್ಗಳ ಮೂಲಕ ನೀರೂಡಿಸುವುದು. ಈ ತಂತ್ರಜ್ಞಾನದಲ್ಲಿ ನೀರನ್ನು ಒತ್ತಡದಲ್ಲಿ ಸಿಂಪಡಿಸಲಾಗುತ್ತದೆ ಮತ್ತು ಮಳೆಯ ರೀತಿಯಲ್ಲಿ ಕೊಳವೆಗಳ ಜಾಲದ ಮೂಲಕ ಅಳವಡಿಸಲಾದ ನಳಗಳ ಮೂಲಕ ಗಿಡಗಳಿಗೆ ನೀರುಣಿಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿಯಿಂದ ನೀರಿನ ಬಳಕೆಯಲ್ಲಿ 30%-70% ಉಳಿತಾಯವಾಗಿದೆ ಎಂದು ಕಂಡುಬರುತ್ತದೆ. ವಿಭಿನ್ನ ಬೆಳೆಗಳ ಉತ್ಪಾದಕತೆಯಲ್ಲಿ 9%-60% ಹೆಚ್ಚಾಗಿದೆ ಮತ್ತು ಗುಣಮಟ್ಟವೂ ಹೆಚ್ಚಾಗಿದೆ. ರೈತರ ಆದಾಯದಲ್ಲಿ 10%-69% ಹೆಚ್ಚಳವಾಗಿದೆ. ಪಂಪಿಂಗ್ನಲ್ಲಿ ವಿದ್ಯುತ್ ಮತ್ತು ಡೀಸೆಲ್ನ ಉಳಿತಾಯವಾಗುತ್ತಿದೆಯಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಬೆಳೆಸಲು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಯಲ್ಲಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55% ಮತ್ತು ಇತರ ರೈತರಿಗೆ 45% ಸಹಾಯವನ್ನು ನೀಡುತ್ತಿದೆ. ಇಷ್ಟೇ ಅಲ್ಲದೆ ಕೆಲವು ರಾಜ್ಯಗಳು ಸೂಕ್ಷ್ಮ ನೀರಾವರಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೃಷಿಕರಿಗೆ ಹೆಚ್ಚುವರಿ ಸಬ್ಸಿಡಿಯನ್ನು ಸಹ ನೀಡುತ್ತಿದೆ. ಇದನ್ನು ಅಳವಡಿಸಲು ಒಬ್ಬ ಫಲಾನುಭವಿಗೆ ಅತಿ ಹೆಚ್ಚು ಅಂದ್ರೆ 5 ಹೆಕ್ಟೇರ್ ಪ್ರದೇಶದಲ್ಲಿ ಸೂಕ್ಷ್ಮ ನೀರಾವರಿಗೆ ಸಹಾಯವೂ ಲಭ್ಯವಿದೆ. 2015-16 ಸಾಲಿನಿಂದ ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಇಳುವರಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿಯು ಸುಮಾರು 78 ಲಕ್ಷ ಹೆಕ್ಟೇರ್ ಕ್ಷೇತ್ರವನ್ನು ಆವರಿಸಿದೆ. ಇದು ಪಿಡಿಎಂಸಿ ಯೋಜನೆಯಿಂದ ಕಳೆದ 8 ವರ್ಷಗಳಿಂದ ಆರಿಸಿದ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 81% ಇಳುವರಿ ಅಧಿಕವಾಗಿದೆ. ಇಷ್ಟೇ ಅಲ್ಲದೆ ಸೂಕ್ಷ್ಮ ನೀರಾವರಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ಸಹಾಯ ಮಾಡಲು 2017-18 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ನಬಾರ್ಡ್ನ ಸಹಯೋಗದೊಂದಿಗೆ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ನಿಧಿ ಅಂದರೆ ಎಂಐಎಫ್ ಅನ್ನು ರಚಿಸಲಾಯಿತು. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಬೇಕಿದ್ದಲ್ಲಿ ತಮ್ಮ ಸಮೀಪದ ಕೃಷಿ ಮತ್ತು ತೋಟಗಾರಿಕಾ ಅಭಿವೃದ್ಧಿ ಕಚೇರಿಯನ್ನು ಸಂಪರ್ಕಿಸಿ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಈಗ ಸ್ವಾವಲಂಬಿಗಳಾಗುವ ಮೂಲಕ ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ. ದೇಶ ಈಗ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನುಗ್ಗುತ್ತಿದೆ. ಕೇಳುವರೆ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಅಂತಾರಾಷ್ಟೀಯ 9ನೇ ಯೋಗ ದಿನಾಚರಣೆ ಪ್ರಯುಕ್ತ ನಾಳೆ ಹೊತ್ತರೆ 8 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ಯೋಗ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಚಾಲನೆ ನೀಡುವೆ. ಗಾಂಧಿ ಮೈದಾನದ ಜನರಲ್ ತಿಮ್ಮಯ್ಯ ವೃತ್ತ, ಮಂಗೇರಿರ ಮುತ್ತಣ್ಣ ವೃತ್ತ, ಸ್ಕ್ವಾಡನ್ ಲೀಡರ್ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಯೋಗ ಮೆರವಣಿಗೆ ನಡೆದಿದೆ. ಅಂದೇ 9:06 ಭಾರತೀಯ ವಿದ್ಯಾಭವನದಲ್ಲಿ ಮಂಗಳೂರು ಎನಪೋಯ ನ್ಯಾಚುರೋಪತಿ ಮತ್ತು ಯೋಗ ವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಪುನೀತ್ ರಾಘವೇಂದ್ರರಾವ್ ಯೋಗದ ಮಹತ್ವದ ಬಗ್ಗೆ ಮಾಹಿತಿ ನೀಡುವೆ. ಅಂತಾರಾಷ್ಟೀಯ 9ನೇ ಯೋಗ ದಿನಾಚರಣೆಗೆ ಸರ್ಕಾರದ ಒಟ್ಟಿಗೆ ಸರ್ಕಾರೇತರ ಸಂಸ್ಥೆಗೆ ಕೈ ಜೋಡಿಸುವಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಲು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಸಿದ್ಧತೆ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯ ಸಂಘ ಸಂಸ್ಥೆಗಳ ಪ್ರತಿನಿಧಿಗ ಎಲ್ಲರೂ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿಯು ಮನವಿ ಮಾಡಿದರು. 21ನೇ ಗೌಡ ಸಮಾಜದಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಯು ನಿರ್ದೇಶನ ನೀಡಿದರು. ಇದೇ ಸಂದರ್ಭದಲ್ಲಿ ವಸುದೈವ ಕುಟುಂಬಕ್ಕಾಗಿ ಯೋಗ ತೆಳುವ ಘೋಷವಾಕ್ಯದಡಿ ಭಿತ್ತಿಪತ್ರನ ಬಿಡುಗಡೆ ಮಾಡಲಾಯಿತು. ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಸುಮಾರುಪೇಟೆನ ಉಪವಿಭಾಗ ಕಚೇರಿಯಲ್ಲಿ ನಾಳೆ ಹೊತ್ತಾರೆ 11 ಗಂಟೆಗೆ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಜನಸಂಪರ್ಕ ಸಭೆ ಏರ್ಪಡಿಸಲಾಗಿದ್ದು, ಆಯಾಯ ತಾಲೂಕಿನ ವಿದ್ಯುತ್ ಗ್ರಾಹಕರು ಸಭೆಯಲ್ಲಿ ಭಾಗವಹಿಸುವಂತೆ ಸೆಸ್ ವಿಭಾಗದ ಪ್ರಕಟಣೆ ತಿಳಿಸಿದೆ. ನಾಡಪ್ರಭು ಆದರ್ಶ ಆಡಳಿತಗಾರ ಕೆಂಪೇಗೌಡ ಜಯಂತಿನ 27ನೇ ಆಚರಿಸುವ ಬಗ್ಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆದು ಕೆಂಪೇಗೌಡ ಜಯಂತಿನ ಕೊಡಗು ಗೌಡ ಸಮಾಜದಲ್ಲಿ ಆಚರಿಸಿಕೆ ನಿರ್ಧರಿಸಲಾಯಿತು. ಶಿಷ್ಟಾಚಾರದಂಗೆ ಕರೆಯುವ ಪತ್ರ, ಗಣ್ಯ ವ್ಯಕ್ತಿಗಳನ್ನ ಕರೆಸುವುದು, ಉಪನ್ಯಾಸ, ಗೀತಗಾಯನ ಕಾರ್ಯಕ್ರಮ ಏರ್ಪಡಿಸುವುದು ಸೇರಿದಂತೆ ಇನ್ನಿತರ ಸಿದ್ಧತೆ ಮಾಡಿಕೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿಯವರು ಸೂಚಿಸಿದರು. ಪಿಎಂಇಜೆಪಿ ಯೋಜನೆಯಲ್ಲಿ ಉದ್ಯೋಗ ಸೃಜನ ಕಾರ್ಯಕ್ರಮದಡಿಯಲ್ಲಿ ಕೈಗಾರಿಕಾ ಸೇವಾ ಘಟಕಗಳಿಗೆ ಸಾಲ ಸೌಲಭ್ಯ ಪಡೆಯಕ್ಕೆ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರನ್ನು ಸಂಪರ್ಕಿಸಕ. ಮಂಗಳೂರು ವಿಶ್ವವಿದ್ಯಾನಿಲಯ, ಕೊಡಗು ವಿಶ್ವವಿದ್ಯಾಲಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ವತಿಯಿಂದ 19 ಮತ್ತು 20 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸಭಾಂಗಣದಲ್ಲಿ 74ನೇ ಪ್ರತಿಭೋತ್ಸವ ಮತ್ತು ಕಾಲೇಜಿನ ವಾರ್ಷಿಕೋತ್ಸವ ನಡೆದಿದೆ. ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಹೊತ್ತರೆ 11 ಗಂಟೆಗೆ ಬೆಂಗಳೂರಿನ ಆಸ್ಪತ್ರೆ ವೈದ್ಯರಾದ ಆಂಕೋಲಾಜಿಸ್ಟ್ಗ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಮಾಹಿತಿ ಹಂಗೆ ಸಲಹೆಗಳನ್ನು ನೀಡುವೆ. ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ಭಾಗವಹಿಸುವಂತೆ ಪ್ರಕಟಣೆ ತಿಳಿಸಲು. ಅಂಚೆ ಅದಾಲತ್ನ ಸಭೆ 30 ಜೂನ್ ಹೊತ್ತರೆ 11:30 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆಯ ಅಶೋಕಪುರದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಿಸಿದ ಎಲ್ಲ ತರಹದ ದೂರುಗಳನ್ನು ತಕ್ಕೊಂಡು ಚರ್ಚಿಸಲಾಗಿದೆ. ಏನಾದರೂ ಅಂಚೆ ಇಲಾಖೆಗೆ ದೂರುಗಳಿದ್ದರೆ 28ರೊಳಗೆ ಅಂಚೆ ಅಧೀಕ್ಷಕರಿಗೆ ಬರೆದು ಕಳಿಸಕ್ಕು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಶುರುವಾಗುವ ಹಿನ್ನೆಲೆಯಲ್ಲಿ 30 ಅಧಿಕಾರಿ ಸಿಬ್ಬಂದಿಗಳನ್ನ ಒಳಗೊಂಡ ಕೊಡಗು ಜಿಲ್ಲಾ ಪೊಲೀಸ್ ವಿಪತ್ತು ನಿರ್ವಹಣಾ ತಂಡದಿಂದ ಜಿಲ್ಲೆಯ ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮ ಪಂಚಾಯಿತಿ ವಿಪತ್ತು ನಿರ್ವಹಣಾ ಕಾರ್ಯಾಚರಣೆ ನಡೆಸುವ ಬಗ್ಗೆ ಅಭ್ಯಾಸ ನಡೆಸಲಾಯಿತು. ಕೊಡಗು ಅರಣ್ಯ ವೃತ್ತದಲ್ಲಿ 2023-24 ಸಾಲಿನ ಬಿತ್ತೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಸುಮಾರುಪೇಟೆ ವಲಯದ ಬಾಣಾವರ ಉಪವಲಯ ಎರಪಾರೆ ಪ್ರದೇಶದಲ್ಲಿ ಮಾನ್ಯ ವಿಧಾನಸಭಾ ಸದಸ್ಯರಾದ ಡಾಕ್ಟರ್ ಮಂತರ್ಗೌಡ ಹಂಗೆ ಅರಣ್ಯ ಸಂರಕ್ಷಣಾಧಿಕಾರಿಗ ಕೊಡಗು ವೃತ್ತ ಹಂಗೆ ಶಾಲಾ ಮಕ್ಕಳೊಟ್ಟಿಗೆ ಕಾಳಜಾತಿನ ವಿಶೇಷ ಪ್ರಭೇದದ ಮರಗಳ ಬೀಜಗಳ ಬಿತ್ತನೆ ಮಾಡುವ ಮೂಲಕ ಅರಣ್ಯ ಸಂರಕ್ಷಣೆ ಹಂಗೆ ಕಾಳಜಿ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಲಾಯಿತು. ಶುಂಠಿಕೊಪ್ಪ ವ್ಯಾಪ್ತಿಯಲ್ಲಿ ಡೆಂಗು ಪ್ರಕರಣಗೆ ಹೆಚ್ಚಾಗಿ ಕಂಡು ಬರುತ್ತಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಎಸ್ ಆಕಾಶವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಡೆಂಗು ನಿಯಂತ್ರಣಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮ ತಕ್ಕಣುವಂಗೆ ಸೂಚನೆ ನೀಡಿದವು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಕಾಳೇರಮ್ಮನ ಕುಟುಂಬಸ್ಥರೆಲ್ಲ ಸೇರಿ ಘನ ಹರಿಸೇವೆಯನ್ನು ಇದೇ 17ರಂದು, ನಾಳೆ ಶನಿವಾರ ರಾತ್ರಿ 7 ಗಂಟೆಗೆ, ಹಾಗೆ ದೈವಗಳ ಕೋಲವನ್ನು ಇದೇ 18ರಂದು ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಆವಂದೂರು ಗ್ರಾಮದಲ್ಲಿರುವ ಕುಟುಂಬದ 5 ಮನೆಯಲ್ಲಿ ನಡೆಸಲಿದ್ದಾರೆ. ಕುಟುಂಬಸ್ಥರು, ಊರಿನವರು, ನೆಂಟರಿಷ್ಟರೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕಾಳೇರಮ್ಮನ ಕುಟುಂಬಸ್ಥರು ಕೋರಿದ್ದಾರೆ. ಜೂನ್ ಒಟ್ಟಂಗ್ ಮರಣಪಟ್ಟ ಪಾಲೂರು ಗ್ರಾಮತ್ರ ಮಲ್ಲೀರ ಪೌತಿ ಉತ್ತಯ್ಯ ಮಣಿ ಐಂಡ ಪೊಣ್ಣು ಮಾಯವ್ವ ಐಂಡ ಮಾದ ಕಾರ್ಯ ಇದೇ 19ನೇ ತಿಂಗಳಾಚೆ ಪೊಲಕ 11 ಗಂಟೆಗೆ ಪಾಲೂರು ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡ್ಪ. ಒಕಕಾರ ಊರುಕಾರ ಬೆಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರುನೊಂದು ಐಂಡ ಮಕ್ಕ ಮೈಮೋ ಪಿಂಜ ಮಲ್ಲೀರ ಒಕಕಾರ ಕಟ್ಟಂಡಿತ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶಿರಿ, ಕಣ್ಣೂರ್, ಪಯನು, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಇಂದಂಜ ಹುದಿಕೇರಿ ಟೌನಲ್ಲಿ ಚೊಟ್ಟೆ ಅಂಡ ಮಾಡ ಅನಿಲ ಐಂಡ ಶ್ರೀ ದುರ್ಗಿ ಮೆಡಿಕಲ್ ಸ್ಟೋರ್ ಶುರುವಾಯ್ತು. ಸಾರ್ವಜನಿಕಂಗ ಇದನ್ನ ಪ್ರಯೋಜನ ಪಡೆದು ಕಟ್ಟವ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ ಕಾರವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಅಂತಾರಾಷ್ಟ್ರೀಯ 9ನೇ ಯೋಗ ದಿನಾಚರಣೆಗೆ ಸರ್ಕಾರದ ಕೂಡ ಸರ್ಕಾರೇತರ ಸಂಸ್ಥೆಯು ಕೈಕೂಟುಣ್ಣು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಕಟ್ಟಂಡಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಬಾಡಲು ಯೋಗ ದಿನಾಚರಣೆಗೆ ಸಂಬಂಧಪಟ್ಟನಿಗೆ ಮುಪ್ಪಡ ತಯಾರಿರ ಮೇಲೆ ಇಂದು ಮಾಹಿತಿ ಪಡೆದಿತ್ತು ತಕ್ಪರ್ನತ್ತು. ಜಿಲ್ಲೆಯ ಎಲ್ಲಾ ಸ್ಕೂಲು, ಕಾಲೇಜುಗಳು, ಸಂಘ ಸಂಸ್ಥೆಗಳು ಯೋಗ ನಾಳೆ ಏರ್ಪಾಡು ಮಾಡೋಂಡು ಅನ್ನನೇ ಇದೇ 21ನೇ ಮಡಿಕೇರಿಯ ಗೌಡ ಸಮಾಜದ ನಡಪ ಕಾರ್ಯಕ್ರಮಕ್ಕೆ ಬೋಂಡಿಯನ್ನು ತಯಾರಿ ಮಾಡಿಯೋಂಡು ಎಂದು ಜಿಲ್ಲಾ ಆಯುಷ್ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತದೆ. ಜಿಲ್ಲಾ ಮಟ್ಟದ ಕೂಟಕ್ಕೆ ತಾಲೂಕು ಮಟ್ಟದ ಯೋಗ ನಾಳೆ ಏರ್ಪಾಡು ಮಾಡುವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ನುಚಿ. ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರೇಣುಕಾದೇವಿ ತಕ್ ಬರ್ನಿತೆ ಇದೇ 21ನೇ ಪೊಲಕ 6:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ಕೊಡಪ. ಫಲಕ 7:00-8:00 ಯೋಗ ನಡಪಂದು ಅವು ಅಣ್ಣುಚಿ. ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ ಎನ್ಸಿಸಿ ಎನ್ಎಸ್ಎಸ್ ಘಟಕದ ಮಕ್ಕ ಕೂಡನಿಕೆ ಸ್ಕೂಲ್, ಕಾಲೇಜು ಮಕ್ಕ, ಸಂಘ ಸಂಸ್ಥೆಯ ಯೋಗ ದಿನಾಚರಣೆಯಲ್ಲಿ ಕೂಡಿ ಆಡುವ ಅಂದು ಮಾಹಿತಿ ತಾತು. ಈ ಕಾರ್ಯಕ್ರಮತ್ರ ಮಾರಿಪತ್ ವಸುದೈವ ಕುಟುಂಬಕ್ಕಾಗಿ ಯೋಗ ಅನ್ನುವ ವಿಷಯತ್ರ ಮೀದ ಆಯುಷ್ ಇಲಾಖೆ ಪರಬುಕಿತುಳ ಕೈಕಾಗದತ್ನ ಜಿಲ್ಲಾಧಿಕಾರಿ ರೈಂಗ ಇದೇ ಸಂದರ್ಭದ ಬಿಡುಗಡೆ ಮಾಡಿಚಿ. ಅಂತಾರಾಷ್ಟೀಯ ಒಂಬದಿನ ಯೋಗ ದಿನಾಚರಣೆರ ಮಾರಿಪತ್ ನಾಳೆ ಪೊಲ 8 ಗಂಟೆಗೆ ಮಡಿಕೇರಿಯ ಗಾಂಧಿ ಪರಂಬಲ ಯೋಗ ಜಾಥಕ್ಕೆ ಜಿಲ್ಲಾಧಿಕಾರಿ ರೈಂಗ ಮೊಳೆಯಿಡುವ. ಅನ್ನನೆ 26 ಗಂಟೆಗೆ ಮಡಿಕೇರಿಯ ಭಾರತೀಯ ವಿದ್ಯಾಭವನ್ ಮಂಗಳೂರು ಎನೆಪೋಯ ನ್ಯಾಚುರೋಪತಿ ಪಿನ್ನಿ ಯೋಗ ವಿದ್ಯಾಲಯದ ಪ್ರಿನ್ಸಿಪಾಲ್ ಡಾ ಪುನೀತ್ ರಾಘವೇಂದ್ರ ಯೋಗ